ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ. ಚಿಕ್ಕ ಉಳ್ಳಿಗೆರೆಯ ಬಾಬಾ ಮಹಾರಾಜ್ ಎ ಹಡಪದ್ ಹಾಗೂ ಸಂಗಡಿಗೆರೆಯಿಂದ ಭಜನಾ ಪದ. ಯಾಕಪ್ಪ ಏನ ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ, ಯಾಕಪ್ಪ ಏನ ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ, ಯಾಕಪ್ಪ ಮನಸ್ಸಿನ ಪರಿ ಸಂಸಾರಪ್ಪ ನಿನ್ನ ಮನಸ್ಸಿಗೆ ಬೋಧನೆ ಮಾಡಪ್ಪ, ಕನಸಿನ ಪರಿ ಸಂಸಾರಪ್ಪ ನಿನ್ನ ಮನಸ್ಸಿಗೆ ಬೋಧನೆ ಮಾಡಪ್ಪ, ಯಾಕಪ್ಪ ಬೇಕಪ್ಪ ನಿನ್ನ ಮನಸ್ಸಪ್ಪ, ಯಾಕಪ್ಪ ಬೇಕಪ್ಪ ನಿನ್ನ ಮನಸ್ಸಪ್ಪ ನೆನಸಪ್ಪ. ರೊಕ್ಕ ಗಳಿಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾದವು ನಾಳಪ್ಪ, ಕೇಳಂದರ ಎದಗಿ ಚಾಕಪ್ಪ, ತಲಿಗೆ ಏರಿತು ಹುಚ್ಚಪ್ಪ ಎರಿ ಇಳದ ಮ್ಯಾಲ ಕುಂತ ಅಚ್ಚಪ್ಪ, ಎರಿ ಇಳದ ಮ್ಯಾಲ ಕುಂತ ಅಚ್ಚಪ್ಪ, ಗುಡ್ಡದ ಕೆಳಿಯ ಕೈಯಪ್ಪ ಮಾಂತನ ಕೂಡಿ ಮುಕ್ತಿ ಪಡಿಯಪ್ಪ, ಗುರು ಮಾಂತನ ಕೂಡಿ ಮುಕ್ತಿ ಪಡಿಯಪ್ಪ, ಕನಸಿನ ಪರಿ ಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಾಂಧನ ಮಾಡಪ್ಪ, ನಿನ್ನ ಮನಸ್ಸಿಗೆ ಬಾಂಧನ ಮಾಡಪ್ಪ, ತಾರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಯಾಕೆ ಮಾಡ